ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಇದೀಗ ಪ್ರಾರಂಭಿಸುತ್ತಿದ್ದೇವೆ. ಈಗ ಸಮಯ 5:30:20. ಆತ್ಮೀಯ ಶ್ರೋತೃ ಮಿತ್ರರೆಲ್ಲರಿಗೂ ಡಿ ರುಕ್ಮಾಂಗದ ಮಾಡುವ ನಮಸ್ಕಾರಗಳು, ಹಾಗೂ ಈ ಸಂಜೆಯ ಎಲ್ಲ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಕೃಷಿ ರಂಗ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ದ್ರಾಕ್ಷಿ ಮತ್ತು ಬಾಳೆ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ, ಈ ಕುರಿತು ಬೆಂಗಳೂರು ಹೆಸರಘಟ್ಟದ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ನಿವೃತ್ತ ವಿಜ್ಞಾನಿ ಡಾಕ್ಟರ್ ಎಎನ್ ಗಣೇಶ್ ಮೂರ್ತಿ ಅವರೊಂದಿಗೆ ಸಂದರ್ಶನವಿದೆ. ಕೃಷಿ ಮಾಹಿತಿಯನ್ನು ಸಹ ಕೇಳಬಹುದು. ಅದಕ್ಕೂ ಮುನ್ನ ಕೆಲವು ವಾಣಿಜ್ಯ ಪ್ರಕಟಣೆಗಳು. ನಿಮ್ಮ ಮನೆಯಂಗಳದಲ್ಲಿ ಅಥವಾ ನಿಮ್ಮ ಮನೆಯ ಮಹಡಿಯ ಮೇಲೆ ತರಕಾರಿಗಳನ್ನು ಬೆಳೆಸಲು ಬಯಸುತ್ತೀರಾ? ಹಾಗಾದರೆ ಇಲ್ಲಿದೆ ಸುವರ್ಣಾವಕಾಶ. ಬಾಯರ್ ಸೆಮಿನಿಸ್ ಕಂಪನಿ ಹೋಮ್ ಗಾರ್ಡನ್ ತರಕಾರಿ ಬೀಜಗಳನ್ನು ಪ್ರಸ್ತುತಪಡಿಸುತ್ತಿದೆ. ಇದೀಗ ಅಮೆಜಾನ್ನಲ್ಲಿ ಅಥವಾ ನಿಮ್ಮ ಹತ್ತಿರದ ಬೀಜದ ಅಂಗಡಿಗಳಲ್ಲಿ ಖರೀದಿಸಿ. ಹೆಚ್ಚಿನ ಮಾಹಿತಿಗೆ ಟೋಲ್ ಫ್ರೀ ಸಂಖ್ಯೆ 1800-420-4049 ಕರೆ ಮಾಡಿ. ಏನ್ ಗುಪ್ತಾ ಅವ್ರೆ, ಅಂಗಡಿ ಫುಲ್ ಹೊಸದಾಗಿದೆ. ಹೊಸ ಅಂಗಡಿ ಅಲ್ಲ, ಹೊಸ ಸ್ಟಾಕ್ ರೀ. ಪೂರ್ತಿನಾ? ಲಾಟ್ರಿ ಲಾಟ್ರಿ ಹಾಗೆ ಅನ್ಕೊಳ್ಳಿ. ಮೆಟ್ರೋ ಹೋಲ್ಸೇಲ್ ಇಂದ ಈ ಎಲ್ಲ ಸ್ಟಾಕು, ಅದು ಅತಿ ಕಡಿಮೆ ಬೆಲೆಗೆ. ಈಗ ಪಡೆಯಿರಿ ಅಧಿಕ ಲಾಭ. ಮೆಟ್ರೋ ಹೋಲ್ಸೇಲ್ ನ 19th ಆನಿವರ್ಸರಿ ತಂದಿದೆ ಅತಿ ಕಡಿಮೆ ಪ್ರೈಸ್ ಎಲ್ಲಾ ಹೊಸ ಸ್ಟಾಕ್ಸ್ ಗಳ ಮೇಲೆ. ಈ ಅವಕಾಶವನ್ನ ಮಿಸ್ ಮಾಡ್ಕೋಬೇಡಿ. ನಿಮ್ಮ ಹತ್ತಿರದ ಮೆಟ್ರೋ ಹೋಲ್ಸೇಲ್ ಔಟ್ಲೆಟ್ ಗೆ ಭೇಟಿ ನೀಡಿ ಮತ್ತು ಆಕರ್ಷಕ ಆಫರ್ಸ್ ಗಳನ್ನ ಗೆಲ್ಲಿ. ಟರ್ಮ್ಸ್ ಅಂಡ್ ಕಂಡೀಷನ್ ಅಪ್ಲೈ. ಮೆಟ್ರೋ ನೋಂದಾಯಿತ ವ್ಯಾಪಾರ ಗ್ರಾಹಕರಿಗೆ ಮಾತ್ರ. ಅನಿಯಮಿತ ವರ್ಷಾ ಕೆ ಕಾರಣ ಬಾಳ್ ಕಹಿ ಭೀ ಕಭಿ ಭೀ ಆ ಸಕ್ತಿ ಹೈ ತೋ ತಯಾರ್ ರಹನಾ ಅಚ್ಛಾ ಹೈ. ಬಾಳ್ ಕಿ ಚೇತಾವನಿ ಕಾ ಧ್ಯಾನ್ ರಖೆ. ರೇಡಿಯೋ ಸುನೆ, ಟಿವಿ ದೇಖೆ, ಅಖಬಾರ್ ಪಢೆ. ಕೇವಲ ಅಧಿಕಾರಿಯೋ ದ್ವಾರಾ ದಿ ಗಯಿ ಚೇತಾವನಿ ಪರ್ ವಿಶ್ವಾಸ್ ಕರೆ. ಫೋನ್ ಬ್ಯಾಟರಿ ಕೋ ಬಚಾನೆ ಕೆ ಲಿಯೆ SMS ಕಾ ಉಪಯೋಗ ಕರೆ. ಅಪ್ನಿ ಆಪಾತ್ಕಾಲೀನ್ ಕಿಟ್ ತಯಾರ್ ರಖೆ. ಏಕ್ ಪ್ರಾಥಮಿಕ ಚಿಕಿತ್ಸಾ ಕಾ ಬಕ್ಸಾ, ಮಜಬೂತ್ ರಸಿಯಾ, ಲಾಲ್ಟೇನ್, ಬ್ಯಾಟರಿ ಸಂಚಾಲಿತ ಟಾರ್ಚ್ ಔರ್ ಅತಿರಿಕ್ತ ಬ್ಯಾಟರಿ. ತಾಜೆ ಪಾನಿ ಔರ್ ಸೂಖೆ ಭೋಜನ ಕಾ ಅತಿರಿಕ್ತ ಸಾಮಾನ್, ಮೋಮ್ಬತ್ತಿಯಾ, ಮಾಚಿಸ್ ಔರ್ ಕ್ಯಾರೋಸಿನ್. ಸಭೀ ಮಹತ್ವಪೂರ್ಣ ದಸ್ತಾವೇಜೋ ಕೋ ಏಕ್ ಜಲ್ ರೋಧಕ ಥೈಲೆ ಮೇ ರಖೆ. ಪಶುವೋ ಕಿ ರಸ್ಸಿಯಾ ಖೋಲೆ. ಸುರಕ್ಷಿತ ಊಚಾ ಸ್ಥಾನ ಯಾ ಸೇಫ್ ಶೆಲ್ಟರ್ ನಿರ್ಧಾರಿತ ಕರ್ಕೆ ರಖೆ. ತಯಾರಿ ಮೇ ಹೀ ಸಮಜ್ದಾರಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ದ್ರಾಕ್ಷಿ ಮತ್ತು ಬಾಳೆ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಕುರಿತು ಬೆಂಗಳೂರು ಹೆಸರಘಟ್ಟದ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ನಿವೃತ್ತ ವಿಜ್ಞಾನಿ ಡಾಕ್ಟರ್ ಎಎನ್ ಗಣೇಶ್ ಮೂರ್ತಿ ಅವರೊಂದಿಗೆ ಸಂದರ್ಶನವನ್ನು ಕೇಳೋಣ. ನಮಸ್ಕಾರ ಡಾಕ್ಟರ್ ಗಣೇಶ್ ಮೂರ್ತಿ ಅವರೇ. ನಮಸ್ಕಾರ ರೈತ ಬಾಂಧವರೇ. ನಮ್ಮಲ್ಲಿ ದ್ರಾಕ್ಷಿ ಮತ್ತು ಬಾಳೆಯನ್ನು ಇವತ್ತು ಸಾಕಷ್ಟು ಜನ ರೈತರು ಬೇಸಾಯ ಮಾಡ್ತಾರೆ. ಹೌದು, ಇವು ಮುಖ್ಯವಾದಂಥ ಹಣ್ಣಿನ ಬೆಳೆಗಳು ಕೂಡ. ತಾವಿವತ್ತು ನಮ್ಮ ರೈತ ಬಾಂಧವರಿಗೆ ಈ ದ್ರಾಕ್ಷಿ ಮತ್ತು ಬಾಳೆ ಬೆಳೆನಲ್ಲಿ ಪೋಷಕಾಂಶಗಳ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಮತ್ತು ಇದರಲ್ಲಿ ಯಾವ್ಯಾವ ಅಂಶಗಳ ಕಡೆಗೆ ಅವರು ಒತ್ತನ್ನು ಕೊಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಒಂದು ಪರಿಚಯವನ್ನು ಮಾಡಿಕೊಡ್ಬೇಕು. ಈಗ ಪ್ರಾರಂಭದಲ್ಲಿ ನಾವು ದ್ರಾಕ್ಷಿ ಬೆಳೆಗೆ ಬಂದರೆ, ಈ ದ್ರಾಕ್ಷಿಯನ್ನು ಬೆಂಗಳೂರು, ಕೋಲಾರ, ಚಿಕ್ಕಬಳ್ಳಾಪುರ, ಹಾಗೆಯೇ ಈ ಕೆಲವೊಂದು ಜಿಲ್ಲೆಗಳಾದ ರಾಮನಗರ ಆಗ್ಬೋದು, ಬಿಜಾಪುರ, ಈ ಕಡೆ ಎಲ್ಲ ಹೆಚ್ಚಾಗಿ ಬೆಳೀತಾರೆ. ಆದ್ದರಿಂದ ಈ ಒಂದು ದ್ರಾಕ್ಷಿ ಬೆಳೆಯನ್ನು ಬೆಳೆಯೋದಕ್ಕೆ ಮಣ್ಣು ಹೇಗಿರಬೇಕು ಅಂತೀರಿ? ದ್ರಾಕ್ಷಿ ಬೆಳೆಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಎರಡು ಥರ ವಿಂಗಡಣೆ ಮಾಡ್ಬೋದು. ಒಂದು ಉತ್ತರ ಕರ್ನಾಟಕದ್ದು, ಇನ್ನೊಂದು ದಕ್ಷಿಣ ಕರ್ನಾಟಕದ್ದು. ಹೌದು. ಉತ್ತರ ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ಥಾಮ್ಸನ್ ಸೀಡ್ಲೆಸ್ಸು ಅಥವಾ ಶರತ್ ಸೀಡ್ಲೆಸ್ಸು ಇದನ್ನು ಜಾಸ್ತಿ ಬೆಳೀತಾರೆ. ಬೀಜರಹಿತ ದ್ರಾಕ್ಷಿಯನ್ನು ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಬೆಳೀತಾರೆ. ಅದರಲ್ಲಿ ಒಣದ್ರಾಕ್ಷಿ ಮಾಡೋದಕ್ಕೆ ಹೆಚ್ಚು ಮಹತ್ವ ಕೊಟ್ಟು ಅಥವಾ ರಫ್ತು ಮಾಡೋದಕ್ಕೂ ಹೆಚ್ಚು ಮಹತ್ವ ಕೊಟ್ಟು ಬೆಳೆಯುವಂಥ ಬೆಳೆಗಳವು. ಆದರೆ ದಕ್ಷಿಣ ಕರ್ನಾಟಕದಲ್ಲಿ ಬೆಂಗಳೂರು ಬ್ಲೂ ಅಥವಾ ಅನಾಬಿಶಾಹಿ, ಥಾಮ್ಸನ್ ಸೀಡ್ಲೆಸ್ಸು, ಶರತ್ ಸೀಡ್ಲೆಸ್ಸು ಈ ಥರ ಬೆಳೀತಾರೆ. ದಕ್ಷಿಣ ಕರ್ನಾಟಕದಲ್ಲಿ ಒಂದಕ್ಕಿಂತ ಜಾಸ್ತಿ ಬೆಳೆ ತಗೋತಾರೆ. ಹೌದು. ಆದರೆ ಉತ್ತರ ಕರ್ನಾಟಕದಲ್ಲಿ ಸಾಮಾನ್ಯ ಒಂದೇ ಬೆಳೆ ತಗೊಳ್ಳೋದು ರೂಢಿನಲ್ಲಿದೆ. ದಕ್ಷಿಣ ಕರ್ನಾಟಕದಲ್ಲಿ ಕೆಂಪು ಮಣ್ಣಲ್ಲಿ ಬೆಳೀತಾರೆ, ಉತ್ತರ ಕರ್ನಾಟಕದಲ್ಲಿ ಕಪ್ಪು ಮಣ್ಣಲ್ಲಿ ಬೆಳೀತಾರೆ. ಹೌದು. ಈಗ ದ್ರಾಕ್ಷಿ ತೋಟ ಮಾಡೋಕ್ಕೆ ಮುಂಚೆ ಮಣ್ಣು ಹೇಗಿರಬೇಕಪ್ಪ ಅಂದರೆ, ಹೌದು, ಮೊದಲು ರೈತರು ಗಮನದಲ್ಲಿ ಇಟ್ಕೋಬೇಕು ಅಂದರೆ ಮಣ್ಣು ಮತ್ತು ನೀರು ಎರಡೂ ಗಮನದಲ್ಲಿ ಇಟ್ಕೋಬೇಕು. ಮಣ್ಣು ನೀರು ಎಲ್ಲೂ ನಿಲ್ಲಬಾರ್ದು, ಬಸದು ಹೋಗುವಂಥ ಜಮೀನು ಆಗಿರಬೇಕು. ಬಸದು ಹೋಗುವಂಥ ಜಮೀನು ಎಲ್ಲಾದರೂ ಕೂಡ ದ್ರಾಕ್ಷಿ ಬೆಳೀಬಹುದು. ಅಂದರೆ ಸ್ವಲ್ಪ ಮರಳಿನಂಶ ಇರಲೇಬೇಕು, ಮರಳಿನಂಶ ಇರಬೇಕು, ನೀರು ನಿಲ್ಲಬಾರ್ದು. ಮಳೆ ಬಂದಾಗಲೂ ಕೂಡ ಸುಮಾರು ಒಂದು 4-5 ಗಂಟೆ ನೀರು ನಿಂತರೂ ದ್ರಾಕ್ಷಿ ತೋಟಕ್ಕೆ ಹಾನಿ ಆಗುತ್ತೆ. ನೀರು ನಿಲ್ಲಬಾರ್ದು, ಬಸದು ಹೋಗ್ಬಿಡ್ಬೇಕು. ಇನ್ನೊಂದೇನು ಅಂದರೆ ನೀರಿನ ಗುಣಮಟ್ಟ. ನೀವು ಉಪಯೋಗಿಸೋ ನೀರು, ಬೋರ್ವೆಲ್ ನೀರು ಇದೆಯಲ್ಲ, ಅದರಲ್ಲಿ ಕ್ಲೋರೈಡ್ನ ಅಂಶ, ಬೈಕಾರ್ಬೊನೇಟ್ ಅಂಶ ಕಮ್ಮಿ ಇರಬೇಕು. ಇದು ಜಾಸ್ತಿ ಇದ್ದರೆ ದ್ರಾಕ್ಷಿ ತೋಟಕ್ಕೆ ಹಾನಿ ಉಂಟಾಗುತ್ತೆ. ಅದರಿಂದ ಈ ಥರ ದ್ರಾಕ್ಷಿ ತೋಟ ಮಾಡೋ ರೈತರು ಮೊದಲು ಅವರು ಬೋರ್ವೆಲ್ ನೀರನ್ನ ಪರೀಕ್ಷೆ ಮಾಡದೆ ಇದನ್ನು ಶುರು ಮಾಡಲೇಬಾರ್ದು. ಬೋರ್ವೆಲ್ ನೀರನ್ನ ಪರೀಕ್ಷೆ ಮಾಡಿಸಿ ಲವಣದಂಶ ನೋಡಬೇಕು. ಬೈಕಾರ್ಬೊನೇಟ್ ಅಂತ ಒಂದು ಅಂಶ ಇದೆ, ಅದನ್ನು ನೋಡಬೇಕು, ಜೊತೆಗೆ ಕ್ಲೋರೈಡ್ ಅಂಶನೂ ನೋಡಬೇಕು. ಇವೆರಡು ಗುಣಮಟ್ಟದಲ್ಲಿ ಉತ್ತಮ ಅಂತ ಇದ್ರೆ ಮಾತ್ರ ದ್ರಾಕ್ಷಿ ತೋಟ ಕೈ ಹಾಕಬೇಕು, ಇಲ್ಲದೇ ಇದ್ರೆ ದ್ರಾಕ್ಷಿ ತೋಟ ಕೈಯೇ ಹಾಕಬಾರ್ದು. ಅಂದ್ರೆ ಮಣ್ಣು ಮತ್ತು ನೀರಿನ ಪರೀಕ್ಷೆ ಮಾಡಿ. ಮಣ್ಣು ಮತ್ತು ನೀರು ಅತಿ ಮುಖ್ಯವಾದ ಅಂಶ. ದ್ರಾಕ್ಷಿ ತೋಟದ ಶುರುಗೆ ಇದನ್ನ ಪರೀಕ್ಷೆ ಮಾಡಿ ನೋಡಿಕೊಂಡೇ ಶುರು ಮಾಡಬೇಕು. ಇನ್ನು ಮುಖ್ಯವಾಗಿ ಮಣ್ಣಲ್ಲಿ ಕಂಡುಬರುವಂತಹ ಕೊರತೆಗಳು ಯಾವ್ಯಾವು ಅಂತೇಳಿ? ಸಾಮಾನ್ಯವಾಗಿ ದ್ರಾಕ್ಷಿ ತೋಟದಲ್ಲಿ ಈಗ 100% ಹೇಳ್ಬೋದು ಡಾಗ್ ರಿಡ್ಜ್ ರೂಟ್ ಸ್ಟಾಕ್ ಯೂಸ್ ಮಾಡ್ತಾ ಇದ್ದಾರೆ. ಹೌದು. ಈ ಡಾಗ್ ರಿಡ್ಜ್ ರೂಟ್ ಸ್ಟಾಕ್ ಯಾಕೆ ಬಂತು ಅಂದ್ರೆ ಮೊದಲು ದ್ರಾಕ್ಷಿನ ದ್ರಾಕ್ಷಿ ಮೇಲೆ ಗ್ರಾಫ್ಟಿಂಗ್ ಮಾಡ್ಕೊಳ್ತಾ ಇದ್ರು, ಕಸಿ ಮಾಡ್ತಾ ಇದ್ರು. ಈಗ ಎಲ್ಲರೂ ಡಾಗ್ ರಿಡ್ಜ್ ರೂಟ್ ಸ್ಟಾಕ್ ಶಿಫ್ಟ್ ಆಗಿದ್ದಾರೆ. ಕಾರಣ ಇಷ್ಟೇ, ಡಾಗ್ ರಿಡ್ಜ್ ಈ ಉಪ್ಪಿನ ಅಂಶ ಮಣ್ಣಿನಲ್ಲಿ ಲವಣದ ಅಂಶನ ಸ್ವಲ್ಪ ತಡ್ಕೊಳ್ಳೋ ಶಕ್ತಿ ಇದೆ ಇದಕ್ಕೆ. ಜೊತೆಗೆ ಸ್ವಲ್ಪ ಒಣ ಬೇಸಾಯದ ಕಂಡೀಷನ್ಗೂ ಡಾಗ್ ರಿಡ್ಜ್ ರೂಟ್ ಸ್ಟಾಕ್ ಹೊಂದ್ಕೊಳ್ಳುತ್ತೆ. ಅಂದ್ರೆ ನೀರಿನ ಕೊರತೆ ಇದ್ದಾಗಲೂ ತಡ್ಕೊಳ್ಳೋ ಶಕ್ತಿ ಇದೆ, ಉಪ್ಪಿನ ಅಂಶ ಜಾಸ್ತಿ ಇದ್ದಾಗಲೂ ತಡ್ಕೊಳ್ಳೋ ಶಕ್ತಿ ಇದೆ. ಅದಕ್ಕೆ ಈಗ ಸಾಮಾನ್ಯ ರೈತರು ಎಲ್ಲರೂ ಡಾಗ್ ರಿಡ್ಜ್ ರೂಟ್ ಸ್ಟಾಕ್ ಶಿಫ್ಟ್ ಮಾಡಿದ್ದಾರೆ. ಸೊ ಈಗ ದ್ರಾಕ್ಷಿನಲ್ಲಿ ಸಾಮಾನ್ಯವಾಗಿ ನಮಗೆ ಈಗ ಕಂಡು ಬರ್ತಿರೋ ಕೊರತೆಗಳೇನಂದ್ರೆ, ದ್ರಾಕ್ಷಿ ತೋಟದ ರೈತರು ಸಾಮಾನ್ಯವಾಗಿ ಒಂದು ಪ್ರಮಾಣದಲ್ಲಿ ಹೆಚ್ಚಿನ ಕೊಟ್ಟಿಗೆ ಗೊಬ್ಬರ, ಕಾಂಪೋಸ್ಟು ಅಥವಾ ಹಿಂಡಿ ಎಲ್ಲದನ್ನು ಹಾಕ್ತಾರೆ. ಹಾಗಾಗಿ ಸಾಮಾನ್ಯವಾಗಿ ನಮಗೆ ಸಾರಜನಕ, ರಂಜಕ, ಪೊಟ್ಯಾಶ್ ಕೊರತೆ ಕಂಡು ಬರಲ್ಲ. ಪ್ರಧಾನ ಪೋಷಕಾಂಶಗಳಲ್ಲಿ ಯಾವುದು ಕೊರತೆ ಕಂಡು ಬರಲ್ಲ. ಯಾಕೆಂದರೆ ಅವರು ಇಷ್ಟೊಂದು ಹಿಂಡಿ, ಗೊಬ್ಬರ ಎಲ್ಲ ಹಾಕಿರ್ತಾರೆ, ಜೊತೆಗೆ ರಾಸಾಯನಿಕ ಗೊಬ್ಬರನೂ ಹಾಕ್ತಾರೆ. ಆದರೆ ಇವನ್ನು ಹಾಕುವಾಗ ಸೆಕೆಂಡ್ರಿ ನ್ಯೂಟ್ರಿಯೆಂಟ್ ಅಂತ ಏನು ಹೇಳ್ತೀವಿ, ಮಾಧ್ಯಮಿಕ ಪೋಷಕಾಂಶಗಳು, ಕ್ಯಾಲ್ಶಿಯಮ್, ಮೆಗ್ನೀಷಿಯಮ್, ಗಂಧಕ, ಇವು ಮೂರು ಜೊತೆಗೆ ಸೂಕ್ಷ್ಮ ತತ್ವಗಳು. ಸೂಕ್ಷ್ಮ ತತ್ವಗಳಲ್ಲಿ ಜಿಂಕು, ಬೋರಾನು, ಇವುಗಳದ್ದು ಬ್ಯಾಲೆನ್ಸ್ ಏರುಪೇರಾಗ್ಬಿಡುತ್ತೆ. ಸಮತೋಲನ ಏರುಪೇರಾಗಿ ಸಾಮಾನ್ಯವಾಗಿ ಈಗ ನಾವು ನೋಡ್ತಿರೋ ಹಾಗೆ ಜಿಂಕು ಅಂದ್ರೆ ಸತು, ಆಮೇಲೆ ಬೋರಾನ್, ಇವೆರಡರದ್ದು ಕೊರತೆ ಸಾಕಷ್ಟು ಜಾಗದಲ್ಲಿ ಕಂಡು ಬರ್ತಾ ಇದೆ. ಇದ್ರ ಜೊತೆ ಇನ್ನೊಂದು ಮುಖ್ಯವಾಗಿ ನಮಗೆ ಕಂಡು ಬರ್ತಿರೋದು ಅಂದ್ರೆ ಮೆಗ್ನೀಷಿಯಂ. ಮೆಗ್ನೀಷಿಯಂ ಕೊರತೆ ಈ ದಕ್ಷಿಣ ಕರ್ನಾಟಕದಲ್ಲಿ ಜಾಸ್ತಿ ಕಂಡು ಬರ್ತಾ ಇದೆ. ಉತ್ತರ ಕರ್ನಾಟಕದಲ್ಲಿ ಅಷ್ಟಿಲ್ಲ, ದಕ್ಷಿಣ ಕರ್ನಾಟಕದಲ್ಲಿ ಇದು ಮೆಗ್ನೀಷಿಯಂ ಕೊರತೆ ಹೆಚ್ಚು ಪ್ರಮಾಣದಲ್ಲಿ ಕಾಣ್ತಾ ಇದೆ. ಅದೇ ಉತ್ತರ ಕರ್ನಾಟಕದಲ್ಲಿ ಜಿಂಕು, ಬೋರಾನು ಇವೆರಡರ ಕೊರತೆ ಕಾಣುತ್ತೆ. ಕೆಲವು ಕಡೆ ಎಲ್ಲಿ ಸುಣ್ಣದ ಅಂಶ ಜಾಸ್ತಿ ಇದೆಯೋ ಮಣ್ಣಲ್ಲಿ, ಅಲ್ಲಿ ಕಬ್ಬಿಣದ ಅಂಶನೂ ಕೂಡ ಕಮ್ಮಿ ಕಂಡು ಬರುತ್ತೆ, ವಿಶೇಷವಾಗಿ ಕಪ್ಪು ಮಣ್ಣುಗಳಲ್ಲಿ. ಕಪ್ಪು ಮಣ್ಣಲ್ಲಿ ಕಬ್ಬಿಣದ ಅಂಶನೂ ಕೂಡ, ಜಿಂಕು, ಬೋರಾನ್ ಜೊತೆಗೆ ಕಬ್ಬಿಣದ ಅಂಶನೂ ಕೂಡ ಕಮ್ಮಿ ಕಾಣುತ್ತೆ. ಈಗ ಇಷ್ಟೆಲ್ಲ ಸೂಕ್ಷ್ಮ ಪೋಷಕಾಂಶಗಳ ಕೊರತೆ ಕಂಡು ಬರ್ತಾ ಇದೆ ಅಂತ ತಾವು ಹೇಳಿದ್ರಿ, ಇವುಗಳ ನಿರ್ವಹಣೆ ಹೇಗೆ ಅಂತೀರಿ? ಸಾಮಾನ್ಯವಾಗಿ ರೈತರಿಗೆ ಈಗೇನು ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಯಾರು ಏನು ಹೇಳಿದ್ರು ಸಾಕು, ಉಪಯೋಗಿಸೋಕೆ ಶುರು ಮಾಡಿಬಿಟ್ಟಿದ್ದಾರೆ. ಇದರಿಂದ ಏನಾಗಿದೆ, ಯಾರೋ ಒಬ್ರು ಹೇಳ್ತಾರೆ ಜಿಂಕ್ ಹಾಕ್ಬಿಡಿ ಅಂತಾರೆ, ಮಣ್ಣಿಗೆ ಹಾಕೋಕೆ ಶುರು ಮಾಡ್ತಾರೆ. ಎಷ್ಟು ಹಾಕಬೇಕು ಅಂತ ಕೇಳ್ಕೊಳ್ಳೋ ಪ್ರಶ್ನೆ ಇಲ್ಲ. ಯಾವ ರೀತಿ ಹಾಕಬೇಕು, ಯಾವ ರೂಪದಲ್ಲಿ ಹಾಕಬೇಕು, ಇದನ್ನು ಕೇಳ್ಕೊಳ್ಳದೆ ಸೂಕ್ಷ್ಮ ತತ್ವಗಳನ್ನು ಮಾತ್ರ ಉಪಯೋಗಿಸಬಾರ್ದು. ಪೂರ್ತಿ ವಿಚಾರಣೆ ಮಾಡಿ, ಇದರ ಬಗ್ಗೆ ಮಾಹಿತಿ ಪೂರ್ತಿ ಸಂಗ್ರಹಣೆ ಮಾಡಿ ನಂತರ ಉಪಯೋಗಿಸ್ಬೇಕು. ಯಾಕೆಂದ್ರೆ ಒಂದ್ಸತಿ ಜಾಸ್ತಿ ಹಾಕ್ಬಿಟ್ರೆ ಗಿಡಕ್ಕೆ ಖಂಡಿತ ತೊಂದರೆ ಆಗ್ಬಿಡುತ್ತೆ. ಅಂದ್ರೆ ಇವು ಕಡಿಮೆ ಹಾಕಿರೋನು ಕೊರತೆನೇ, ಹೆಚ್ಚಾಕಿರೋನು ತೊಂದರೆ. ಹೆಚ್ಚಾಕಿದ್ರೆ ತುಂಬಾನೇ ತೊಂದರೆ, ಕಡಿಮೆ ಹಾಕಿದ್ರೆ ಸರಿ ಮಾಡ್ಕೋಬಹುದು, ಹೆಚ್ಚಾಕ್ಬಿಟ್ರೆ ಕರೆಕ್ಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ಸೂಕ್ಷ್ಮ ತತ್ವಗಳನ್ನ, ತೊಂದರೆ ಏನಿದೆ ಅಂತ ತಿಳ್ಕೊಬೇಕು ಮೊದಲು. ತಿಳ್ಕೊಂಡ್ಮೇಲೆ ಅದರ ನಿರ್ವಹಣೆ ಹೇಗ್ ಮಾಡ್ಬೇಕು ಅಂತಾನು ತಿಳ್ಕೊಬೇಕು. ಎರಡು ಅಂಶಗಳು, ಎರಡನ್ನು ತಿಳ್ಕೊಬೇಕು. ತಿಳ್ಕೊಳ್ಳೋದು ಹೇಗೆ ಅಂತಂದ್ರೆ, ಕೊರತೆ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ಎರಡ್ ತರ ಇದೆ. ಈಗ ಎಲೆ ತೊಟ್ಟಿನ ಪರೀಕ್ಷೆ ಮಾಡ್ತೀವಿ ದ್ರಾಕ್ಷಿನಲ್ಲಿ, ಅಥವಾ ಮಣ್ಣು ಪರೀಕ್ಷೆ ಮಾಡ್ತೀವಿ, ನೀರನ್ನು ಪರೀಕ್ಷೆ ಮಾಡ್ತೀವಿ. ಸೊ ಎಲೆ ತೊಟ್ಟು ಪರೀಕ್ಷೆ ಸಾಮಾನ್ಯವಾಗಿ ಗ್ರೇಪ್ಸ್ನಲ್ಲಿ ದ್ರಾಕ್ಷಿನಲ್ಲಿ ಜಾಸ್ತಿ ಮಾಡೋದು, ಮಣ್ಣಿಗಿಂತ ಎಲೆ ತೊಟ್ಟಿನ ಪರೀಕ್ಷೆ ಜಾಸ್ತಿ ಮಾಡ್ತೀವಿ. ಇದಕ್ಕೇನು ಮಾಡ್ತೀವಿ ಅಂದರೆ, ಬಳ್ಳಿನಲ್ಲಿ ತುದಿಯಿಂದ ಐದನೇ ಎಲೆ ತೊಟ್ಟನ್ನ, ತೊಟ್ಟು ಸಮೇತವಾಗಿ ಎಲೆನ ಕಟ್ ಮಾಡ್ಕೋಬೇಕು, ಬೇರ್ಪಡಿಸ್ಕೋಬೇಕು. ಅದನ್ನ ಸುಮಾರು ಒಂದು ಎಕರೆ ತೋಟದಲ್ಲಿ ಒಂದು 50-60 ಎಲೆ ಆ ಥರ ಬೇರೆ ಬೇರೆ ಗಿಡದಿಂದ ಕಲೆಕ್ಟ್ ಮಾಡಿಕೊಂಡು ಅದನ್ನ ಚೆನ್ನಾಗಿ ಒಳ್ಳೆ ನೀರಲ್ಲಿ ತೊಳೆದು ಗಾಳಿನಲ್ಲಿ ಒಣಗಿಸಿ ಪರೀಕ್ಷೆಗೆ ಕಳಿಸ್ಬೇಕು. ಅಂದ್ರೆ ಇದು ಎಲೆ ಪರೀಕ್ಷೆಗಿಂತ ಎಲೆ ತೊಟ್ಟಿನ ಪರೀಕ್ಷೆ ಅಂದ್ರೆ ತಪ್ಪಾಗಲಾರ್ದ? ಎಲೆ ತೊಟ್ಟಿನ ಪರೀಕ್ಷೆನೆ ಮಾಡೋದು, ಕಳಿಸುವಾಗ ಎಲೆ ಇದ್ರೆ ಆ ತೊಟ್ಟು ಒಣಗಲ್ಲ. ಅದಕ್ಕೋಸ್ಕರ ಎಲೆ ತೊಟ್ಟಿನ ಸಹಿತ ಎಲೆ ಕಳಿಸ್ತೀವಿ ನಾವು. ಕೆಲವರು ತೊಟ್ಟನ್ನೇ ಡೈರೆಕ್ಟ್ ಆಗಿ ತರೋ ಹಾಗಿದ್ರು ತರಬಹುದು, ಬಿಡಿಸಿರ್ತೀವಿ ಎಲೆ ಸಹಿತ ಕಳಿಸ್ಕೊಡ್ಬೋದು. ಹೌದು, ಕಳಿಸ್ಕೊಡ್ಬಹುದು. ಆದ್ರೆ ಕಳಿಸುವಾಗ ಕೆಲವು ಮುನ್ನೆಚ್ಚರಿಕೆ ವಹಿಸಲೇಬೇಕು. ಒಂದು, ಯಾವ ಕವರಲ್ಲಿ ಹಾಕ್ತೀರಾ ಆ ಕವರ್ ಕ್ಲೀನ್ ಆಗಿರಬೇಕು, ಗೊಬ್ಬರ ಗಿಬ್ಬರ ಹಾಕಿರೋ ಕವರಲ್ಲಿ ಹಾಕಬಾರ್ದು. ಇನ್ನೊಂದು, ಕಿತ್ತ 24 ಗಂಟೆ ಒಳಗಡೆ ಅದು ಲ್ಯಾಬ್ಗೆ ತಲುಪಿಸ್ಬಿಡ್ಬೇಕು, ಪ್ರಯೋಗಾಲಯಕ್ಕೆ ತಲುಪಿಸ್ಬಿಡ್ಬೇಕು. ಇಲ್ಲದೇ ಇದ್ರೆ ಏನಾಗುತ್ತೆ, ಶಿಲೀಂಧ್ರದಿಂದ ಹಾಳಾಗ್ಬಿಡುತ್ತೆ, ಕೊಳತು ಹೋಗುತ್ತೆ, ಕಪ್ಪಾಗ್ಬಿಡುತ್ತೆ, ಅದನ್ನು ನಾವು ಉಪಯೋಗಿಸೋಕ್ಕಾಗಲ್ಲ ಪರೀಕ್ಷೆಗೆ. ಇಲ್ಲದೆ ಹೋದರೆ ಏನು ಮಾಡ್ಬೇಕು ರೈತರು, ತೊಳೆಯೋಕೆ ಸಾಧ್ಯ ಆದರೆ ಕ್ಲೀನಾಗಿ ತೊಳೆದ್ಬಿಟ್ಟು ಒಣಗಿಸ್ಬಿಡ್ಬೇಕು, ನೆರಳಲ್ಲಿ ಒಣಗಿಸ್ಬಿಟ್ಟು ನೀರಿನ ಅಂಶ ಕಮ್ಮಿ ಮಾಡಿಕೊಂಡು ಒಂದೆರಡು ದಿವಸದೊಳಗಡೆ ಪ್ರಯೋಗಶಾಲೆಗೆ ತಲುಪಿಸ್ಬೇಕು. ತಲುಪಿಸಿದ ಮೇಲೆ ಪ್ರಯೋಗಶಾಲೆಯಲ್ಲಿ ಇದನ್ನ ಪೂರ್ತಿ ವಿಶ್ಲೇಷಣೆ ಮಾಡಿ ಪ್ರಯೋಗಶಾಲೆಯಲ್ಲಿ ಎಲ್ಲಿ ಮಾಡ್ತಿರೋ ಅವರೇ ಇದರಲ್ಲಿ ಯಾವ್ದು ಕೊರತೆ ಇದೆ, ಎಷ್ಟು ಕೊರತೆ ಇದೆ, ಏನ್ ಮಾಡಬೇಕು, ಎಲ್ಲ ಮಾಹಿತಿನ ಅಲ್ಲೇ ತಿಳಿಸ್ಕೊಡ್ತಾರೆ. ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆನಲ್ಲಿ ಈ ವ್ಯವಸ್ಥೆ ಇದೆ. ಯಾವ ರೈತರು ಬೇಕಾದ್ರೂ ಎಲೆ ತೊಟ್ಟನ್ನು ಅಥವಾ ಮಣ್ಣನ್ನಾಗಲಿ ಅಥವಾ ನೀರನ್ನಾಗಲಿ ಮೂರನ್ನ ತಂದು ಪರೀಕ್ಷೆ ಮಾಡಿಸ್ಕೋಬಹುದು. ಪರೀಕ್ಷೆ ಮಾಡಿಸೋಕ್ಕೆ ಸಾಮಾನ್ಯವಾಗಿ 15 ದಿನ ಟೈಮ್ ಹಿಡಿದು ಬಿಡುತ್ತೆ, ಯಾಕೆಂದ್ರೆ 2 ವಾರದಲ್ಲಿ ರಿಸಲ್ಟ್ ಕೊಡಬಹುದು. ರಿಸಲ್ಟ್ ಜೊತೆಗೆ ನಾವು ಏನ್ ಮಾಡಬೇಕು, ಎಷ್ಟು ಪೋಷಕಾಂಶಗಳನ್ನ ಹಾಕಬೇಕು, ಹೇಗೆ ಹಾಕಬೇಕು, ಎಲ್ಲದನ್ನು ತಿಳಿಸ್ಕೊಟ್ಬಿಟ್ಟು ರೈತರಿಗೆ ಮಾಹಿತಿ ಕೊಡ್ತೀವಿ. ಅಂದ್ರೆ ಈ ಎಲೆ ತೊಟ್ಟಿನ ಪರೀಕ್ಷೆ ಮಾಡಿಸ್ಕೊಳ್ಳೋದಕ್ಕೆ ಯಾವ ತಿಂಗಳುಗಳು ಬಹಳ ಸೂಕ್ತ ಅಂತಾರೆ? ಯಾಕೆಂದ್ರೆ ಈಗ ನಾವು ಏಪ್ರಿಲ್ ನಲ್ಲಿ ಒಂದ್ಸರಿ ಬಳ್ಳಿಗಳು ಸವರ್ತೀವಿ, ಅಕ್ಟೋಬರ್ ಅಲ್ಲೂ ಸವರ್ತೀವಿ, ಯಾವಾಗ ಸೂಕ್ತ ಅಂತೀರಿ? ಸಾಮಾನ್ಯವಾಗಿ ಎಲೆ ತೊಟ್ಟನ್ನ 2 ಟೈಮಲ್ಲೂ ಮಾಡಬಹುದು. ಅಂದ್ರೆ ಬೇಸಿಗೆ ಬಳ್ಳಿ ಸವರಿದ್ಮೇಲೂ ಮಾಡಬಹುದು. ಬೇಸಿಗೆ ಬಳ್ಳಿ ಸವರಿದ್ಮೇಲೂ ಎಲೆ ಬಲ್ತ್ ಮೇಲೆ ಬಲಿಬೇಕು. ಎಲೆ ಬಲ್ತ್ ಮೇಲೆ ತಂದ್ರೆ ಅದರ ಪರೀಕ್ಷೆ ಮಾಡಿ ಅಕ್ಟೋಬರ್ ಕಟಾವ್ ಟೈಮಲ್ಲಿ ಎಷ್ಟು ಹಾಕ್ಬೇಕು, ಹೇಗೆ ಹಾಕ್ಬೇಕು ಅಂತ ಹೇಳ್ಕೊಡ್ತೀವಿ. ಅಕ್ಟೋಬರ್ ಟೈಮಲ್ಲಿ ಪ್ರೂನಿಂಗ್ ಮಾಡಿದಾಗ ಅವಾಗಲೂ ಕೂಡ ಎಲೆ ಬಂದು 5ನೇ ಎಲೆ ಬರೋ ಟೈಮಲ್ಲಿ ಮೊದಲನೇ ತುದಿಯಿಂದ 5ನೇ ಎಲೆ ತಗೊಂಡು ಬಂದು ಪರೀಕ್ಷೆ ಮಾಡಿಸ್ಕೊಂಡು ಹಣ್ಣಿನ ಬೆಳೆಗೆ ಏನ್ ಕರೆಕ್ಷನ್ ಮಾಡಬೇಕು ಎಲ್ಲ ಹೇಳ್ಕೊಡ್ತೀವಿ. ವಿಶೇಷವಾಗಿ ಈಗ ನಾವು ಬೇಸಿಗೆ ಬಳ್ಳಿ ಸವರಿದ್ಮೇಲೆ ಮುಂದೆ ನಾವು ಅಕ್ಟೋಬರ್ಗೆ ಫಸಲು ತಗೋಬೇಕಾಗತ್ತೆ. ಹೌದು, ಅದರಿಂದ ಪೋಷಕಾಂಶಗಳನ್ನು ನಾವು ಒದಗಿಸೋದಕ್ಕೂ ಅನುಕೂಲವಾಗುತ್ತೆ. ಹೌದು, ಈ ಬೇಸಿಗೆ ಬಳ್ಳಿ ಸವರದ ಮೇಲೆ ಅದಕ್ಕೆ ಎಲೆಗಳು ಬಲ್ತ ಮೇಲೆ ತರೋದು ಒಳ್ಳೇದು. ಇದಕ್ಕೆ ಉದ್ದೇಶ ಏನು ಅಂದ್ರೆ, ಈ ದ್ರಾಕ್ಷಿ ಬೆಳೆನಲ್ಲಿ ಅಥವಾ ದೀರ್ಘಕಾಲೀನ ಬೆಳೆಗಳು ಯಾವುದೇ ಆದ್ರೂ ಈಗ ಹಾಕಿದ ಗೊಬ್ಬರ ಹಣ್ಣಿಗೆ ಸಿಗುವುದು ಸುಮಾರು ಈಗ ಹಾಕಿದ್ರೆ 2ನೇ ಬೆಳೆಗೆ ಸಿಗುತ್ತೆ. ಯಾಕೆಂದ್ರೆ ಮೊದಲು ಅದನ್ನ ಶೇಖರಿಸ್ಕೊಳ್ಳುತ್ತೆ, ಶೇಖರಿಸ್ಕೊಂಡು ಆಮೇಲೆ ಹಣ್ಣಿನ ಕಡೆಗೆ ಅದನ್ನ ವರ್ಗಾವಣೆ ಮಾಡೋದು. ಅಂದ್ರೆ ಎಲೆ ತೊಟ್ಟಿನಲ್ಲಿ ಶೇಖರಣೆ ಆಗಿರುತ್ತೆ ಅದು? ಎಲೆ ತೊಟ್ಟಲ್ಲ, ಕಾಂಡ ಕೊಂಬೆಗಳು ಇದರಲ್ಲಿ ಶೇಖರಣೆ ಆಗುತ್ತೆ. ಅದರಿಂದ ಯಾವಾಗ ಹೂ ಬಿಡುತ್ತೆ, ಕಾಯಿ ಕಟ್ಟುತ್ತೆ, ಅವಾಗ ಈ ಕಡೆಯಿಂದ ಆ ಕಡೆಗೆ ವರ್ಗಾವಣೆ ಹರಿಯುತ್ತೆ. ಅಂದ್ರೆ ಈ ರೀತಿ ಎಲೆ ಪರೀಕ್ಷೆಯಿಂದ ಆಗುವಂತ ಅನುಕೂಲಗಳೇನು ಅಂತೀರಿ? ಎಲೆ ಪರೀಕ್ಷೆಯಿಂದ ಮುಖ್ಯವಾಗಿ ಅನುಕೂಲ ಏನಾಗುತ್ತೆ ಅಂದರೆ ಮಣ್ಣಿನಲ್ಲಿ ಸಮತೋಲನ ಇಲ್ಲದೆ ಇದ್ರೂ ಕೂಡ ಗಿಡದಲ್ಲಿ ಸಮತೋಲನ ಮಾಡೋದಕ್ಕೂ ಒಂದು ಅವಕಾಶ ಸಿಗುತ್ತೆ. ಅಂದರೆ ಕೊರತೆ ಲಕ್ಷಣಗಳು ನಮಗೆ ಖಚಿತವಾಗಿ ಗೋಚರವಾಗ್ತವೆ. ಕೆಲವೇನಾಗುತ್ತೆ, ಎಲೆಯಲ್ಲಿ ಕಮ್ಮಿ ಲಕ್ಷಣಗಳು ಕಾಣದೇ ಇರಬಹುದು, ಆದರೂ ಕಮ್ಮಿ ಇರುತ್ತೆ. ಆವಾಗ ರೈತರಿಗೆ ಗೊತ್ತಾಗೋದಿಲ್ಲ. ಲಕ್ಷಣಗಳೇ ಕಾಣದೆ ಕೊರತೆ ಇದ್ದಾಗ ಈ ಎಲೆ ಪರೀಕ್ಷೆಯಲ್ಲಿ ಗೊತ್ತಾಗ್ಬಿಡುತ್ತೆ. ಜೊತೆಗೆ ನಾವು ಎಲೆಯ ನಮೂನೆ ಸಂಗ್ರಹಿಸೋದು ಸ್ವಲ್ಪ ಸುಲಭನೇ ಮಣ್ಣಿಗೆ ಸಂಬಂಧಪಟ್ಟ. ಎಲೆ ಸಂಗ್ರಹಣೆ ಮಾಡಿ ಪ್ರಯೋಗಶಾಲೆಗೆ ತರೋದು ಬಹಳ ಈಸಿ. ಅದು ಒಂದು ಅನುಕೂಲ ಆಗುತ್ತೆ, ನಮಗೆ ಖಚಿತವಾದ ಮಾಹಿತಿನೂ. ಜೊತೆಗೆ ಯಾವ್ದು ಕೊರತೆ ಇದೆಯೋ ಅದನ್ನ ಬೇಗ ನಿರ್ವಹಣೆ ಮಾಡಿ ಅದರ ಪರಿಹಾರ ಕಂಡುಹಿಡ್ಕೋಬಹುದು, ಸಮತೋಲನವನ್ನು ಸಾಧನೆ ಮಾಡಬಹುದು. ಈಗ ಒಂದ್ಸರಿ ತಾವು ಪರೀಕ್ಷೆ ಮಾಡಿ ಫಲಿತಾಂಶವನ್ನು ಕೊಡ್ತೀರಾ, ಆಮೇಲೆ ಅದನ್ನ ನಾವು ಹೇಗೆ ಸರಿಪಡಿಸ್ಕೋಬೇಕು ಅಂತೀರಿ, ಏನೇನು ವಿಧಾನಗಳಿದ್ದಾವೆ ಅದರಲ್ಲಿ? ಈಗ ಸರಿಪಡಿಸೋದಕ್ಕೆ ನಾವು ಯಾವ್ದು ಕಮ್ಮಿ ಇದೆ ಅಂತ ನೋಡ್ಬಿಟ್ಟು ಎಷ್ಟು ಹಾಕ್ಬೇಕು, ಯಾವ ಟೈಮಲ್ಲಿ ಹಾಕ್ಬೇಕು, ಯಾವ ರೂಪದಲ್ಲಿ ಹಾಕ್ಬೇಕು ಎಲ್ಲದನ್ನು ಹೇಳ್ಕೊಟ್ಟಿರ್ತೀವಿ. ಅದರ ಪ್ರಕಾರ ನೀವು ಇಲ್ಲದೇ ಇದ್ರೆ ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆನಲ್ಲಿ ಈಗ ಆಲ್ರೆಡಿ ದ್ರಾಕ್ಷಿ ಸ್ಪೆಷಲ್ ಅಂತ ಮಾಡ್ತಾ ಇದ್ದೀವಿ. ಸತು ಕಮ್ಮಿ ಇದೆ ಅಂತ ಇಟ್ಕೊಳ್ಳಿ, ಆ ಸತುವಿನ ಯಾವ ರೂಪದಲ್ಲಿ ಹಾಕ್ಬೇಕು, ಸತುವಿನ ಸಲ್ಫೇಟ್ ರೂಪದಲ್ಲಿ ಹಾಕ್ಬೇಕು, ಜಿಂಕ್ ಸತುವಿನ ಸಲ್ಫೇಟ್ ಆಗ್ಬೋದು, ಸತುವಿನ ಆಕ್ಸೈಡ್ ಆಗ್ಬೋದು, ಮಣ್ಣಿಗೆ ಹಾಕ್ಬೇಕು, ಸಿಂಪಡಣೆ ಮಾಡಬೇಕು, ಎಲ್ಲಾ ರೀತಿಯಲ್ಲೂ ಹೇಳ್ಕೊಡ್ತೀವಿ. ಎಷ್ಟು ಪ್ರಮಾಣದಲ್ಲಿ ಉಪಯೋಗಿಸ್ಬೇಕು, ಎಷ್ಟು ಸಿಂಪಡಣೆ ಮಾಡಬೇಕು, ಯಾವ ಸ್ಟೇಜಲ್ಲಿ ಸಿಂಪಡಣೆ ಮಾಡಬೇಕು ಎಲ್ಲದನ್ನು ನಾವು ರೈತರಿಗೆ ಮಾಹಿತಿ ಕೊಡ್ತೀವಿ. ಈಗ ಒಂದ್ ವೇಳೆ ಅವರು ಮಣ್ಣಿಗೆ ಹಾಕೋದಾದ್ರೆ ಬುಡದಿಂದ ಎಷ್ಟು ದೂರದಲ್ಲಿ ಹಾಕ್ಬೇಕಾಗತ್ತೆ? ದ್ರಾಕ್ಷಿ ಬೇರುಗಳು ಸಾಮಾನ್ಯ ಜಮೀನ್ ಲೆವೆಲಲ್ಲೇ ಇರುತ್ತೆ, ಮೇಲ್ಗಡೆನೆ ಹರಡ್ಕೊಂಡಿರುತ್ತೆ. ಅದರಿಂದ ಕಾಂಡ ಬಿಟ್ಟು ಒಂದಡಿ ಬಿಟ್ಟು ಸುತ್ತಲೂ ಒಂದು ಪಾತಿ ಮಾಡಿ ಅದನ್ನ ಮಣ್ಣಿನ ಜೊತೆ ಮಿಕ್ಸ್ ಮಾಡಿ ಕವರ್ ಮಾಡ್ಬಿಡ್ತೀವಿ. ಸ್ವಲ್ಪ ತೇವಾಂಶ ಇರಬೇಕು, ಅದಾದ್ಮೇಲೆ ನೀರು ಕೊಡ್ಲೇಬೇಕು. ಎಲ್ಲದಕ್ಕೂ ಅದೇ ರೀತಿ ಮಾಡಬಹುದು, ಅದು ಬೋರಾಕ್ಸ್ ಆಗ್ಬಹುದು, ಸತುವಿನ ಸಲ್ಫೇಟ್ ಆಗ್ಬಹುದು, ಬೋರಾಕ್ಸ್ ಅನ್ನ ಸಾಮಾನ್ಯ ನಾವು ಮಣ್ಣಿಗೆ ಹಾಕೋದಕ್ಕೆ ಹೇಳಲ್ಲ. ಯಾಕೆ ಅಂದ್ರೆ ಒಂದ್ಸತಿ ಹೇಳಿದ್ರೆ ಈ ರೈತರು ಸಾಮಾನ್ಯ ಈ ತಪ್ಪು ಮಾಡ್ತಾರೆ, ಒಂದ್ಸತಿ ಹೇಳ್ಬಿಟ್ರೆ ಪ್ರತಿ ವರ್ಷ ಪ್ರತಿ ಬೆಳೆಗೆ ಹಾಕೋಕ್ ಶುರು ಮಾಡ್ಬಿಡ್ತಾರೆ. ಈ ಬೋರಾನ್ ಮುಖ್ಯವಾಗಿ ಪ್ರಾಬ್ಲಮ್ ಏನು ಅಂದ್ರೆ ಇದರ ಕಮ್ಮಿ ಪ್ರಮಾಣ ಜಾಸ್ತಿ ಪ್ರಮಾಣದ ಅಂತರ ತುಂಬಾ ಕಮ್ಮಿ. ಸ್ವಲ್ಪ ಜಾಸ್ತಿ ಹಾಕ್ಬಿಟ್ರು ಅದು ಜಾಸ್ತಿ ಆಗ್ಬಿಡುತ್ತೆ. ಸ್ವಲ್ಪ ಕಮ್ಮಿ ಹಾಕಿದ್ರೆ ಪರವಾಗಿಲ್ಲ, ಕರೆಕ್ಟ್ ಮಾಡ್ಕೋಬಹುದು. ಜಾಸ್ತಿ ಹಾಕ್ಬಿಟ್ರೆ ವಿಷಕಾರಿ ಪರಿಣಾಮ ಆಗುತ್ತೆ. ಅದರಿಂದ ನಾವು ಸಿಂಪಡಣೆ ಮಾತ್ರ ಮಾಡಿ ಅಂತ ಹೇಳ್ತೀವಿ ಬೋರಾನ್ಗೆ. ಸತ್ತುಗಾದ್ರೆ ಮಣ್ಣಿಗೂ ಹಾಕ್ಬಹುದು, ಏನ್ ಸಮಸ್ಯೆ ಇಲ್ಲ. ಈ ಕಬ್ಬಿಣದ ಸಲ್ಫೇಟ್ ಕೂಡ ಹಾಕಬಹುದು ಈ ಉತ್ತರ ಕರ್ನಾಟಕದಲ್ಲಿ, ಇಲ್ಲಿಗೆ ದಕ್ಷಿಣ ಕರ್ನಾಟಕದಲ್ಲಿ ಅವಶ್ಯಕತೆ ಅಷ್ಟಿಲ್ಲ. ನಾವು ಪರೀಕ್ಷೆನಲ್ಲಿ ಕಂಡು ಬಂದಾಗ ಹೇಳ್ತೀವಿ, ಇಲ್ಲದಿದ್ರೆ ದಕ್ಷಿಣ ಕರ್ನಾಟಕದಲ್ಲಿ ಈ ಸಮಸ್ಯೆ ಇಲ್ಲ. ಉತ್ತರ ಕರ್ನಾಟಕದಲ್ಲಿ ಕಬ್ಬಿಣದ ಸಲ್ಫೇಟಿಂದ ಇದನ್ನ ಸರಿಪಡಿಸ್ಕೋಬಹುದು. ಇವತ್ತು ಸಾಕಷ್ಟು ಜನ ಹನಿ ನೀರಾವರಿ ಅಳವಡಿಸಿಕೊಂಡಿದ್ದಾರೆ ನಮ್ಮ ರೈತ ಬಂಧುರು. ಈ ಹನಿ ನೀರಾವರಿ ಮೂಲಕನೂ ಈ ಲಘು ಪೋಷಕಾಂಶಗಳನ್ನು ಪೂರೈಕೆ ಮಾಡಬಹುದೇ? ಈ ಲಘು ಪೋಷಕಾಂಶಗಳು ಹನಿ ನೀರಾವರಿ ಮೂಲಕನೂ ಮಾಡಬಹುದು. ಅದು ಏನಾಗುತ್ತೆ ಅಂದ್ರೆ ಮತ್ತೆ ಸಮಸ್ಯೆ ಅದೇ, ಮಣ್ಣಿಗೆ ಹಾಕ್ತೀವಿ, ಹನಿ ನೀರಾವರಿ ಮೂಲಕ ಸಿಂಪಡಣೆ ಆಗಲ್ಲ, ಮಣ್ಣಿಗೆ ಹೋಗುತ್ತೆ, ಬುಡಕ್ಕೆ ಹೋಗುತ್ತೆ. ಸೊ ಅದಕ್ಕೆ ಕರೆಕ್ಟ್ ಆಗಿ ಎಷ್ಟು ಹಾಕ್ಬೇಕು ಏನು ಹಾಕ್ಬೇಕು ಅಂತ ತಿಳ್ಕೊಂಡು ಮಾಡೋ ಹಾಗಿದ್ರೆ ಹನಿ ನೀರಾವರಿ ಮೂಲಕನೂ ಇದನ್ನ ನಿರ್ವಹಣೆ ಮಾಡಬಹುದು. ಇನ್ನ ಬಾಳೆಗೆ ಬಂದ್ರೆ ಬಾಳೆಯನ್ನ ಇವತ್ತು ಹೆಚ್ಚು ಜನ ರೈತರು ಬೆಳೆಸೋದಕ್ಕೆ ಬಯಸ್ತಾರೆ, ಯಾಕಂದ್ರೆ ಕಡಿಮೆ ಕಾಲದಲ್ಲಿ ಒಳ್ಳೆ ಲಾಭವನ್ನು ಪಡೆಯುವಂತ ಬೆಳೆ, ಒಳ್ಳೆ ಸ್ಥಿರವಾದ ಬೆಲೆ ಕೂಡ ಇವತ್ತು ಮಾರುಕಟ್ಟೆಯಲ್ಲಿ ಇರೋದನ್ನ ನಾವು ಕಾಣ್ತಾ ಇದ್ದೇವೆ. ಬಾಳೆ ಬೆಳೆಗೆ ಯಾವ ರೀತಿಯಾದಂತ ಮಣ್ಣು ಸೂಕ್ತ ಅಂದ್ರೆ? ಯಾವುದೇ ಬೆಳೆ ಆಗಲಿ ಮೊದಲನೇ ಪಾಯಿಂಟ್ ನೀರು ಬಸ್ತೋಗುವಂತ ಮಣ್ಣಾಗಬೇಕು. ನೀರು ಬಸ್ದು ಹೋದ್ರೆ ಎಂಥ ಬೆಳೆ ಬೇಕಾದ್ರೂ ಬೆಳಿಬಹುದು. ಹೌದು, ನೀರು ನಿಂತ್ಕೊಂಡ್ರೆ ಕೆಲವು ಮಾತ್ರ ಬೆಳಿಬಹುದು, ಭತ್ತ ಕಬ್ಬು ಈ ತರದಾದ್ರೂ ಬೆಳಿಬಹುದು. ಆದ್ರೆ ನೀರು ನಿಂತ್ಕೊಳ್ಳೋದಾದ್ರೆ ತೋಟಗಾರಿಕೆ ಬೆಳೆಗಳನ್ನು ಬೆಳೆಯೋದು ಬಹಳ ಕಷ್ಟ. ಸೊ ಬಾಳೆ ಆಗ್ಬೋದು, ಮಾವು ಆಗ್ಬೋದು, ಯಾವ್ದಾಗ್ಲಿ ನೀರು ಬಸ್ದೋಗುವಂತ ಜಮೀನ್ ಆಗ್ಬೇಕು. ಈಗ ಲವಣಗಳಿಂದ ಬಾಧಿತವಾಗಿರ್ತವೆ ಕೆಲವೊಂದು ಮಣ್ಣುಗಳು, ಚೌಳು ಮಣ್ಣು ಅಂತೀವಿ, ಇಂತ ಮಣ್ಣಲ್ಲಿ ಬೆಳಿಬಹುದೇ ಬಾಳೆನ? ತೋಟಗಾರಿಕೆ ಬೆಳೆಗಳಲ್ಲಿ ಬಾಳೆ ಸಾಮಾನ್ಯವಾಗಿ ಲವಣಾಂಶನ ಸ್ವಲ್ಪ ತಡ್ಕೊಳ್ಳೋ ಶಕ್ತಿ ಇದೆ. ಅದರಲ್ಲೂ ಕೆಲವು ತಳಿಗಳಂತೂ ಜಾಸ್ತಿನೇ ತಡ್ಕೊಳುತ್ತೆ. ಕರ್ಪೂರವಳ್ಳಿ ಅಂತ ಒಂದು ತಳಿ ಇದೆ, ಅದರಲ್ಲಿ ಲವಣಾಂಶ ಜಾಸ್ತಿ ತಡ್ಕೊಳ್ಳೋ ಶಕ್ತಿ ಇದೆ. ನೀರು ಸ್ವಲ್ಪ ಕೆಟ್ಟಿದ್ರೂ ಕೂಡ ಅದನ್ನು ಉಪಯೋಗಿಸ್ಕೊಂಡು ಬೆಳೆಯುವಂತ ಶಕ್ತಿನೂ ಇದೆ. ಸೊ ಸೊ ಬೇರೆ ಬೆಳೆಗಳಿಗೆ ಕಂಪೇರ್ ಮಾಡಿದ್ರೆ ಬಾಳೆ ಸ್ವಲ್ಪ ಲವಣಾಂಶನ ತಡ್ಕೊಳ್ಳೋ ಶಕ್ತಿ ಸ್ವಲ್ಪ ಈ ಜೌಗು ಜಮೀನು ಇದ್ರೂ ಆಗಬಹುದು, ಬಾಳೆ ಸ್ವಲ್ಪ ತಡ್ಕೊಳ್ಳೋ ಶಕ್ತಿ ಇದೆ ಅದಕ್ಕೆ ಜೌಗು ಕೂಡ. ಮುಖ್ಯವಾಗಿ ಈ ಬಾಳೆ ಒಂದು ಬೆಳೆನಲ್ಲಿ ನಾವು ಯಾವ್ಯಾವ ಕೊರತೆಗಳನ್ನು ಕಾಣ್ತೀವಿ ಅಂತಾರೆ ಪೋಷಕಾಂಶಗಳಿಗೆ ಸಂಬಂಧಪಟ್ಟ? ಬಾಳೆ ಬೆಳೆಗಳಲ್ಲಿ ಈಗ ಏಲಕ್ಕಿ ಬಾಳೆ ಇರ್ಬೋದು ಅಥವಾ ಗ್ರ್ಯಾಂಡ್ ನೈನ್ ಆಗ್ಬಹುದು ಅಥವಾ ಪಚ್ಚಬಾಳೆ ಆಗ್ಬಹುದು. ಇದರಲ್ಲಿ ಸಾಮಾನ್ಯವಾಗಿ ನಮಗೆ ಕಂಡು ಬರ್ತಾ ಇರೋದು ಸತು ಬೋರಾನ್, ಇವೆರಡರ ಕಮ್ಮಿ ಸಿಕ್ಕಾಪಟ್ಟೆ ಕಂಡು ಬರ್ತಾ ಇದೆ ಈಗ. ಮೂರನೇದಾಗಿ ಈಗ ನೋಡ್ತಿರೋದು ಏನು ಅಂದರೆ, ಸಾಮಾನ್ಯ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಗೆ ರೈತರು ಬರ್ತಾನೆ ಇರ್ತಾರೆ, ಅವ್ರ ಸಮಸ್ಯೆಗಳನ್ನು ತಗೊಂಡ್ಬರ್ತಾರೆ. ಇದರಿಂದ ನಮಗೆ ಮಾಹಿತಿ ಸಿಗುತ್ತೆ ಎಲ್ಲಿ ಏನಾಗ್ತಾ ಇದೆ, ಯಾವ ರೈತರ ಹತ್ರ ಸಮಸ್ಯೆ ಜಾಸ್ತಿ, ಯಾವ ಏರಿಯಾದಲ್ಲಿ ಜಾಸ್ತಿ ಸಮಸ್ಯೆ ಬರ್ತಾ ಇದೆ ಅಂತ. ಈಗೀಗ ಸುಣ್ಣದ ಕೊರತೆ ಸಾಕಷ್ಟು ಕಾಣ್ತಾ ಇದೆ. ಅದು ಯಾಕೆ ಅಂದರೆ ಮಣ್ಣಿನಲ್ಲಿ ಆಮ್ಲದ ಅಂಶ ಜಾಸ್ತಿ ಆಗ್ತಾ ಇದೆ. ಈ ಬಾಳೆ ಗೊನೆ ಜಮೀನಿದೆಯಲ್ಲ, ಬಾಳೆ ಬೇರಿನ ಸುತ್ತಮುತ್ತ ಬಾಳೆ ಬೇರಿನಿಂದ ಆಮ್ಲದ ಅಂಶ ಹೊರಗೆ ಬರುತ್ತೆ. ಅದರಿಂದ ಬಾಳೆ ಬೇರಿನ ಸುತ್ತಮುತ್ತ ಆಮ್ಲದ ಅಂಶ ಜಾಸ್ತಿ ಆಗಿ ಸುಣ್ಣದ ಕೊರತೆ ಜಾಸ್ತಿ ಆಗ್ತಾ ಇದೆ. ಸುಣ್ಣದ ಕೊರತೆ ಜಾಸ್ತಿ ಆದ್ರೆ ಏನಾಗಬಹುದು, ಗಿಡ ತುಂಬಾ ಚೆನ್ನಾಗಿರುತ್ತೆ, ನೋಡೋದಕ್ಕೆ ಏನು ಗೊತ್ತಾಗಲ್ಲ. ಗೊನೆ ಬಿಡೋ ಟೈಮಲ್ಲಿ ಎಲೆ ಎಲ್ಲ ಮುರ್ಕೊಂಡು ಜೋತಾಡೋಕೆ ಶುರು ಆಗ್ಬಿಡುತ್ತೆ, ಎಲೆ ಮುರ್ಕೊಂಡು ಜೋತಾಡ್ಬಿಡುತ್ತೆ. ನೋಡೋಕೆ ಎಲೆ ತುಂಬಾ ಚೆನ್ನಾಗಿರುತ್ತೆ, ಇದ್ದಕ್ಕಿದ್ದಂಗೆ ಎಲೆ ಬಗ್ಬಿಡುತ್ತೆ. ಎಲೆ ಬಗ್ತು ಅಂದ್ರೆ ಅದರ ಪೋಷಕಾಂಶ ಗೊನೆಗೆ ತಲುಪೋದಿಲ್ಲ. ಈ ಸಮಸ್ಯೆ ತುಂಬಾ ಕಂಡು ಬರ್ತಾ ಇದೆ. ಇದು ಸಾಮಾನ್ಯ ಸುಣ್ಣದ ಕೊರತೆಯಿಂದ ಆಗ್ತಾ ಇದೆ. ಇದರ ನಿವಾರಣೆ ಹೇಗೆ ಅಂತೀರಿ? ಈಗ ಬಾಳೆ ಸ್ಪೆಷಲ್ ಅಂತ ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಮಾಡಿದೆ. ಇದರಲ್ಲಿ ನಾವು ಸಾಮಾನ್ಯವಾಗಿ ಎಲ್ಲ ಪೋಷಕ ತತ್ವಗಳನ್ನು ಇದರಲ್ಲಿ ಅಳವಡಿಸಿದ್ದೀವಿ. ಇದರಲ್ಲಿ ಸುಣ್ಣಾನು ಇದೆ, ಮೆಗ್ನೀಷಿಯಮು ಇದೆ, ಬೋರಾನು ಇದೆ, ಜಿಂಕು ಇದೆ, ಐರನ್ನು ಇದೆ. ಇದನ್ನು ಉಪಯೋಗಿಸಿದ್ರೆ ಸಾಮಾನ್ಯವಾಗಿ ಬಾಳೆನಲ್ಲಿ ಇನ್ಯಾವ ಕೊರತೆನೂ ಕಂಡು ಬರಲ್ಲ. ಇದರಲ್ಲಿ ನಾಲ್ಕನೇ ತಿಂಗಳಿಂದ ಹಿಡಿದು ಪ್ರತಿ ತಿಂಗಳಲ್ಲೂ ಒಂದೊಂದು ಸಿಂಪಡಣೆ ರೆಕಮೆಂಡ್ ಮಾಡ್ತೀವಿ. ರೈತರು ಬೆಳೆ ನೋಡಿಕೊಂಡು ಮಾಡಬೇಕು, ನಾವು ಹೇಳಿದ್ವು ಅಂತ ಎಲ್ಲಿ ಪ್ರತಿ ತಿಂಗಳು ಮಾಡೋಕ್ಕೆ ಹೋಗಬಾರ್ದು. ಬೆಳೆ ಚೆನ್ನಾಗಿದ್ದರೆ ಮತ್ತೆ ಮಾಡಬೇಕಾಗಿಲ್ಲ. ಬೆಳೆ ಏನಾದ್ರು ಸ್ವಲ್ಪ ಕುಂಠಿತವಾಗಿದೆ ಅಂದರೆ ಸ್ಪ್ರೇ ಮತ್ತೆ ಶುರು ಮಾಡಬಹುದು. ಇದು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲೂ ಸಿಗುತ್ತೆ. ಕೆಲವು ಕೆವಿಕೆಗಳಿಗೆ ಕೊಟ್ಟಿದ್ದೀವಿ ನಾವು, ಕೆವಿಕೆಗಳು ಇದನ್ನು ತಯಾರಿ ಮಾಡಿ ಮಾರ್ತಾ ಇದ್ದಾರೆ. ಜೊತೆಗೆ ಎರಡು ಮೂರು ಪ್ರೈವೇಟ್ ಕಂಪ್ನಿಗಳಿಗೂ ಕೊಟ್ಟಿದ್ದೀವಿ, ಅವರು ವ್ಯಾಪಾರ ಮಾಡ್ತಾ ಮಾರಾಟ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಬಾಳೆ ವಿಶೇಷವನ್ನು ಎಷ್ಟು ಪ್ರಮಾಣದಲ್ಲಿ ಬಳಸ್ಕೋಬೇಕಾಗತ್ತೆ? ನಮ್ಮ ಬಾಳೆ ಸ್ಪೆಷಲ್ ಮಾಡಿರೋದು ಒಂದು ಲೀಟರ್ಗೆ 5 ಗ್ರಾಮ್. ಓಹೋ, ಒಂದು ಲೀಟರ್ಗೆ 5 ಗ್ರಾಮು. ರೈತರು ಬಾಳೆ ಬೆಳೆ ಪೀರಿಯಡ್ ನೋಡಿಕೊಂಡು 3 ತಿಂಗಳಲ್ಲಿ ಎಷ್ಟು ಲೀಟ್ರ್ ಬೇಕಾಗುತ್ತೆ, 6 ತಿಂಗಳಲ್ಲಿ ಎಷ್ಟು ಲೀಟ್ರ್ ಬೇಕಾಗುತ್ತೆ ನೋಡಿಕೊಂಡು ಅದ್ರ ಪ್ರಕಾರ 1 ಲೀಟ್ರ್ಗೆ 5 ಗ್ರಾಮು. ಅದು ಮಾತ್ರ ಪ್ರಮಾಣ ಒಂದೇ ಇರುತ್ತೆ? ಹಾಂ, 1 ಲೀಟ್ರ್ಗೆ 5 ಗ್ರಾಮ್ ಪ್ರಮಾಣ ಒಂದೇ. ಎಷ್ಟು ಸಿಂಪಡಣೆ ದ್ರಾವಣ ಬೇಕು ಅಂತ ನೋಡಿಕೊಂಡು ಅದನ್ನ ನೀವು ನಿರ್ಧರಿಸ್ಕೋಬೇಕು, ಬೆಳೆ ನಿಲುವನ್ನು ನೋಡಿಕೊಂಡು ನಿರ್ಧರಿಸ್ಕೋಬೇಕಾಗತ್ತೆ. ಇದರಲ್ಲೂ ಕೂಡ ಎಲೆ ಪರೀಕ್ಷೆಗೆ ಒಂದು ಏನಾದ್ರು ಮಹತ್ವ ಇದೆಯೇ? ಬಾಳೆನಲ್ಲೂ ಎಲೆ ಪರೀಕ್ಷೆ ಮಾಡ್ತೀವಿ. ಬಾಳೆನಲ್ಲಿ ಅಷ್ಟು ಉಪಯೋಗ ಮಾಡ್ತಾ ಇಲ್ಲ ಜನಗಳು, ಆದರೆ ನಾವು ಎಲ್ಲರಿಗೂ ಹೇಳೋದಷ್ಟೇ, ಎಲೆ ಪರೀಕ್ಷೆ ಮಾಡಿಸಿದ್ರೆ ಇದರಿಂದ ಲಾಭ ಸಾಕಷ್ಟು ಸಿಗುತ್ತೆ ಅಂತ. ಬಾಳೆ ಎಲೆ ಪರೀಕ್ಷೆನಲ್ಲಿ ಏನು ಮಾಡ್ತೀವಿ ಅಂದರೆ ಮೇಲ್ಗಡೆಯಿಂದ 4ನೇ ಎಲೆ 3ನೇ ಎಲೆ ತಗೊಂಡು ಒಂದು ಎಲೆಯಲ್ಲಿ ಮಧ್ಯಭಾಗದಲ್ಲಿ ಇರೋ ಪೋರ್ಷನ್ ಅನ್ನು ತಗೊಂಡು ಬಂದರೆ ನಾವು ಅದನ್ನು ಪರೀಕ್ಷೆ ಮಾಡಿ ದ್ರಾಕ್ಷಿನಲ್ಲಿ ಹೇಗೆ ಹೇಳಿದ್ನೋ ಅದೇ ಥರ ಪರೀಕ್ಷೆ ಮಾಡಿ ಅದಕ್ಕೆ ಏನು ಪೋಷಕಾಂಶಗಳ ಕೊರತೆ ಇದೆ, ಎಷ್ಟು ಕೊರತೆ ಇದೆ, ಹೇಗೆ ಹಾಕಬೇಕು ಎಲ್ಲದನ್ನು ತಿಳಿಸ್ಕೊಡ್ತೀವಿ. ಇನ್ನು ಮುಖ್ಯವಾಗಿ ನಾವು ಬಾಳೆ ಗೊನೆಯಿಂದ ನೋಡಿದಾಗ ಎಲ್ಲ ಹಣ್ಣುಗಳು ಒಂದೇ ಒಂದು ಗಾತ್ರಕ್ಕಿರೋದಿಲ್ಲ, ಕೆಲವು ತುದಿಯಲ್ಲಿರೋ ಸಣ್ಣದಿರುತ್ತವೆ, ಬುಡದಲ್ಲಿರೋ ದಪ್ಪ ಇರುತ್ತೆ. ಈ ಒಂದು ಎಲ್ಲ ಹಣ್ಣುಗಳನ್ನು ಒಂದೇ ಒಂದು ಮಟ್ಟಕ್ಕೆ ತರಬೇಕು ಅಂದ್ರೆ ಏನಾದರೂ ಪರಿಹಾರ ಇದೆಯಾ ಇದಕ್ಕೆ? ಈ ವಿಷಯದಲ್ಲಿ ಮೊಟ್ಟ ಮೊದಲಿಗೆ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ಮಣ್ಣು ಮತ್ತು ಕೃಷಿ ರಸಾಯನ ವಿಭಾಗದಲ್ಲಿ ಒಂದು ಹೊಸ ಪದ್ಧತಿಯನ್ನು ಕಂಡುಹಿಡಿದಿದ್ದೀವಿ. ಇದರಲ್ಲಿ ಏನು ಅಂದರೆ ಬಾಳೆಗೊನೆಯಲ್ಲಿ ಒಂದು ನೋಡದೇಟ್ಗೆ ಒಂದು ಕೆಳಗಡೆ ಹಣ್ಣೆಲ್ಲ ಚಿಕ್ಕದಾಗಿರುತ್ತೆ, ಮೇಲ್ಗಡೆ ಹಣ್ಣು ಮೊದಲು ಬಂದ ಹಣ್ಣುಗಳೆಲ್ಲ ದೊಡ್ಡದಾಗಿರುತ್ತೆ. ನಾವು ಅಂದ್ಕೊಂಡಿದ್ದೇನು, ಇವೆರಡನ್ನು ಒಂದೇ ಥರ ಮಾಡಿದ್ರೆ ಒಂದು ಗೊನೆನು ನೋಡಕ್ ಚೆನ್ನಾಗಿರುತ್ತೆ, ಹಣ್ಣು ಚೆನ್ನಾಗಿರುತ್ತೆ, ತೂಕ ಜಾಸ್ತಿ ಆಗುತ್ತೆ, ಇಳುವರಿ ಜಾಸ್ತಿ ಮಾಡಬಹುದು ಅಂತ. ಇದು ಹೇಗೆ ಮಾಡೋದು ಅಂತ ಸುಮಾರು ಇದ್ರ ಬಗ್ಗೆ ಪ್ರಯೋಗ ಮಾಡೋದು. ಕೊನೆಗೆ ಬಾಳೆ ಹೂವು ಪೂರ್ತಿ ಪರಾಗಸ್ಪರ್ಶ ಆಗಿ ಕಾಯಿ ಕಚ್ಚಿದ ಮೇಲೆ ಇನ್ನು ಗಂಡು ಹೂವು ಉಳಿದಿರುತ್ತೆ, ತುದಿಯಲ್ಲಿರುತ್ತೆ, ತುದಿನಲ್ಲಿ ಹೂವು ಇದ್ದೇ ಇರುತ್ತೆ. ಆ ಕೊನೆ ಕಾಯಿ ಕಚ್ಚಿದ ಮೇಲೆ ಒಂದು 2 ಇಂಚ್ ಬರೋ ಅಷ್ಟು ಪಳಕೆಗಳೆಲ್ಲ ಬೀಳೋ ಹಂಗೆ ಬಿಡಬೇಕು. ಅದಾದ್ಮೇಲೆ ಆ ಮಾತೇನ ಕುಯ್ದು ಬಿಡಬೇಕು. ಆ ಕುಯ್ದು ಬಿಟ್ಟು ಆ ಕುಯ್ದ ಜಾಗಕ್ಕೆ ತಾಜಾ ಹಸುವಿನ ಸಗಣಿ, ಹಸುವಿನ ಸಗಣಿನೇ ಆಗಬೇಕು, ಯಾಕೆಂದ್ರೆ ಬಾಕಿ ಇದರಲ್ಲಿ ಸ್ವಲ್ಪ ಕೊಳೆಯೋ ಪ್ರಾಬ್ಲಮ್ ಕಂಡು ಬಂದಿದೆ. ಎಮ್ಮೆದು ಆಗಲಿ ಇನ್ಯಾವುದರ ಗೊಬ್ಬರ ಆಗಲಿ ಹಾಕಿದ್ರೆ ಕೊಳೆಯುತ್ತೆ ಗೊನೆ. ಸೊ ಹಸುವಿನ ಸಗಣಿನಲ್ಲಿ ಕೆಲವು ಸೂಕ್ಷ್ಮ ಜೀವಿಗಳಿರೋದ್ರಿಂದ ಅದನ್ನ ತಡ್ಕೊಳ್ಳೋ ಶಕ್ತಿನ ಇಟ್ಕೊಂಡಿದೆ. ಸೊ ಅದಕ್ಕೆ ತಾಜಾ ಹಸುವಿನ ಸಗಣಿನ ತಗೊಂಡು ಒಂದು 1/2 ಕೆಜಿ ಅಷ್ಟು ತಗೊಂಡು ಅದಕ್ಕೆ ಏಲಕ್ಕಿ ಬಾಳೆ ಆದರೆ 2/2 ಗ್ರಾಮ್ ಯೂರಿಯಾ, 2/2 ಗ್ರಾಮ್ ಸಲ್ಫೇಟ್ ಆಫ್ ಪೊಟಾಶ್. ಮ್ಯೂರೇಟ್ ಆಫ್ ಪೊಟಾಶ್ ಉಪಯೋಗಿಸಬಾರ್ದು, ಅಲ್ಲಿ ಲವಣದಂಶ ಇರುತ್ತೆ, ಕ್ಲೋರೈಡ್ ಅಂಶ ಬಾಳೆಗೆ ಆಗಲ್ಲ. ಸೊ ಅದಕ್ಕೆ ನಾವು ಸಲ್ಫೇಟ್ ಆಫ್ ಪೊಟಾಶ್ ಮಾತ್ರ ಹೇಳ್ತೀವಿ, ಎಸ್ ಓ ಪಿ 2/2 ಗ್ರಾಮ್ ಯೂರಿಯಾ, 2/2 ಗ್ರಾಮ್ SOP ಏಲಕ್ಕಿ ಬಾಳೆಗಾದ್ರೆ. ಅದೇ ಪಚ್ಚಬಾಳೆ ಆದ್ರೆ 7/2 ಗ್ರಾಮ್ ಯೂರಿಯಾ, 7/2 ಗ್ರಾಮ್ ಪೊಟ್ಯಾಶ್, ಸಲ್ಫೇಟ್ ಆಫ್ ಪೊಟ್ಯಾಶ್. ಅದೇ ಗ್ರ್ಯಾನೈನ್ ಆದ್ರೆ ಅಂಗಾಂಶದಿಂದ ಬೆಳೆದಿರೋ ಬೆಳೆಗಳಾದ್ರೆ ಅದು ಇನ್ನೂ ಜಾಸ್ತಿ ಇಳುವರಿ ಬರುತ್ತೆ. ಅದರಲ್ಲಿ 10 ಗ್ರಾಮ್ ಯೂರಿಯಾ, 10 ಗ್ರಾಮ್ ಸಲ್ಫೇಟ್ ಆಫ್ ಪೊಟ್ಯಾಶ್ ಇದನ್ನ ಇದರಲ್ಲಿ ಬೆರೆಸಿ ಒಂದು ಲೇಪತ್ತರ ಮಾಡಿಕೊಂಡು ಅದನ್ನ ಹಾಲಿನ ಕವರ್ ಆಗಲಿ ಯಾವ್ದಾರ ಪಾಲಿಥಿನ್ ಕವರ್ ಅಲ್ಲಿ ಹಾಕೊಂಡು ಆ ಕಟ್ ಮಾಡಿರೋ ಗೊನೆ ಭಾಗಕ್ಕೆ ಮುಳುಗೋ ಹಂಗೆ ಅದನ್ನ ಕಟ್ಬಿಡ್ಬೇಕು. ಕಟ್ಟುವಾಗ ಸ್ವಲ್ಪ ಯೋಚನೆ ಮಾಡಿ ಕಟ್ಟಬೇಕು, ಕೆಳಗಡೆ ಬಿದ್ದೋಗ್ಬಾರ್ದು, ಕೆಳಗಡೆಯಿಂದನು ಅದಕ್ಕೆ ಸಪೋರ್ಟ್ ತಗೊಂಡು ಗೊನೆಗೆ ಕಟ್ಟಿದ್ರೆ ಅದರಿಂದ ಪೋಷಕಾಂಶಗಳನ್ನ ಹೀರ್ಕೊಳ್ಳುತ್ತೆ. ಹೀರ್ಕೊಂಡು ಕೆಳಗಡೆ ಹಣ್ಣು ಮೇಲ್ಗಡೆ ಹಣ್ಣಿನ ಗಾತ್ರ ಪ್ರಮಾಣ ಎಲ್ಲದೂ ಒಂದೇ ಆಗಿ ಒಂದು ಸುಮಾರು ಏಲಕ್ಕಿನಲ್ಲಾದ್ರೆ ಒಂದು ಗೊನೆಗೆ 1.5-2 ಕೆಜಿ ಅಷ್ಟು ತೂಕ ಜಾಸ್ತಿ ಆಗುತ್ತೆ. ಅದೇ ಪಚ್ಚಬಾಳೆ ಆದ್ರೆ 3-4 ಕೆಜಿ ವರೆಗೂ ತೂಕ ಜಾಸ್ತಿ ಆಗು ಒಂದು ಗೊನೆಗೆ ಕಂಡು ಬಂದಿದೆ. ಇದು ಬಹಳ ಸರಳವಾದ ತಂತ್ರಜ್ಞಾನ, ಇದು ಬಹಳ ಸರಳವಾದ್ದು. ಸಾಮಾನ್ಯವಾಗಿ ಈಗ ಬಾಳೆ ಬೆಳೀತಿರೋ ಎಲ್ಲಾ ರೈತರು ಮಾಡೋಕೆ ಶುರು ಮಾಡಿದ್ದಾರೆ. ಈಗ ನಿಮ್ಮನ್ನ ಸಂಪರ್ಕಿಸಬೇಕು ಅಂದ್ರೆ ನಮ್ಮ ರೈತ ಬಾಂಧವರು ಯಾವ ಒಂದು ದೂರವಾಣಿ ಸಂಖ್ಯೆಯಲ್ಲಿ ಸಂಪರ್ಕಿಸಬಹುದು ಅಂತಿದೆ? ನನ್ನ ಸಂಖ್ಯೆ 944-981-6282. ನಾನು ಸರಿ ಹೇಳ್ತೀನಿ, 944-98-16-282. ಈ ಒಂದು ಸಂಖ್ಯೆಯಲ್ಲಿ ತಾವು ನಮ್ಮ ರೈತ ಬಾಂಧವರಿಗೆ ಸಿಗ್ತೀರಾ? ಸಿಗ್ತೀವಿ, ಮಾಹಿತಿಯನ್ನು ಕೂಡ ಕೊಡ್ತೀರಾ? ಖಂಡಿತ. ತುಂಬಾ ಸಂತೋಷ ಡಾಕ್ಟರ್ ಗಣೇಶ್ ಮೂರ್ತಿ ಅವರೇ. ತಾವು ಇದುವರೆಗೂ ನಮ್ಮ ರೈತ ಬಾಂಧವರಿಗೆ ದ್ರಾಕ್ಷಿ ಮತ್ತು ಬಾಳೆ ಬೆಳೆನಲ್ಲಿ ಈ ಪೋಷಕಾಂಶಗಳ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ದ್ರಾಕ್ಷಿ ಮತ್ತು ಬಾಳೆ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಈ ವಿಷಯವಾಗಿ ಬೆಂಗಳೂರು ಹೆಸರಘಟ್ಟದ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ನಿವೃತ್ತ ವಿಜ್ಞಾನಿ ಡಾಕ್ಟರ್ ಎಎನ್ ಗಣೇಶ್ ಮೂರ್ತಿ ಅವರೊಂದಿಗೆ ಸಂದರ್ಶನವನ್ನು ಇದುವರೆಗೆ ಕೇಳಿದರೆ. ಆತ್ಮೀಯ ರೈತ ಬಾಂಧವರೇ, ಇದೇ ಗುರುವಾರ ದಿನಾಂಕ 30 ಸಂಜೆ 5:30-6 ಗಂಟೆವರೆಗೆ ಪ್ರಸಾರವಾಗುವ ರೈತ ಮಿತ್ರ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಮುಂಗಾರು ಹಂಗಾಮಿಗೆ ಕೃಷಿ ಪರಿಕರಗಳ ಸಿದ್ಧತೆ. ಕೃಷಿ ಇಲಾಖೆಯ ಹಿರಿಯ ಅಧಿಕಾರಿಗಳು ಭಾಗವಹಿಸಿ ಮಾಹಿತಿ ಮಾಡಿಕೊಡಲಿದ್ದಾರೆ. ಮಾಹಿತಿ ಪಡೆಯಲು ತಾವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2237-0477, 2237-0488, 2237-0499, STD ಕೋಡ್ 080. ರಾಜ್ಯವ್ಯಾಪಿ ಪ್ರಸಾರವಾಗುವ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ. ಇನ್ನು ನಮ್ಮ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಹಿಪ್ಪುನೇರಳೆ ಮರ ಕೃಷಿ, ಈ ಕುರಿತು ಬೆಂಗಳೂರು ತಲಘಟ್ಟಪುರದ ಕರ್ನಾಟಕ ರಾಜ್ಯ ರೇಷ್ಮೆ ಸಂಶೋಧನಾ ಮತ್ತು ತರಬೇತಿ ಸಂಸ್ಥೆಯ ಹಿರಿಯ ವಿಜ್ಞಾನಿ ಡಾಕ್ಟರ್ ಎಚ್ ತಿಮ್ಮಾರೆಡ್ಡಿ ಅವರೊಂದಿಗೆ ಸಂದರ್ಶನ ಕೇಳುವರೆ. ಆತ್ಮೀಯ ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಕೃಷಿ ರಂಗ ಪ್ರಸಾರವಾಯಿತು. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಸಮಯ 6:30. ಶ್ರೋತೃಗಳೇ, ನಮ್ಮ ನಿಲಯದ ಈ ಸಂಜೆಯ ಉಳಿದ ಕಾರ್ಯಕ್ರಮಗಳು ಹಾಗೂ ನಾಳೆ ನಮ್ಮ ನಿಲಯದಿಂದ ಮೂಡಿಬರುವ ಕಾರ್ಯಕ್ರಮಗಳ ಪರಿಚಯವನ್ನು ಇದೀಗ ಮಾಡಿಕೊಳ್ಳೋಣ. ಅದಕ್ಕೂ ಮುನ್ನ ಇದೊಂದು ವಾಣಿಜ್ಯ ಪ್ರಕಟಣೆ. ಹೇ, ಎಲ್ಲಿಗೆ ಹೋಗ್ತಿದ್ಯಾ? ಇಷ್ಟೆಲ್ಲ ಸ್ಟಾಕ್ ಮೆಟ್ರೋ ಹೋಲ್ಸೇಲ್ ಇಂದ ಈಗ ತಾನೇ ತಂದೆ ಅಲ್ವಾ? ಮತ್ತೆ ಮೆಟ್ರೋ ಹೋಲ್ಸೇಲ್ಗೆ ಹೋಗ್ತಿದ್ದೀನಿ. ಮತ್ತೇನಾ, ಯಾಕೆ? ಇಷ್ಟು ಕಡಿಮೆ ಬೆಲೆಗೆ ಎಲ್ಲೂ ಸ್ಟಾಕ್ ಸಿಗಲ್ಲ, ಸಿಗುತ್ತಾ ಹೇಳು. ಹೌದು ಹೌದು, ನಾನು ಬರ್ತೀನಿ. ಈಗ ಪಡೆಯಿರಿ ಅಧಿಕ ಲಾಭ. ಮೆಟ್ರೋ ಹೋಲ್ಸೇಲ್ನ 19th ಆನಿವರ್ಸರಿ ತಂದಿದೆ ಅತಿ ಕಡಿಮೆ ಪ್ರೈಸ್ ಎಲ್ಲಾ ಹೊಸ ಸ್ಟಾಕ್ಸ್ಗಳ ಮೇಲೆ. ಈ ಅವಕಾಶವನ್ನ ಮಿಸ್ ಮಾಡ್ಕೋಬೇಡಿ. ನಿಮ್ಮ ಹತ್ತಿರದ ಮೆಟ್ರೋ ಹೋಲ್ಸೇಲ್ ಔಟ್ಲೆಟ್ಗೆ ಭೇಟಿ ನೀಡಿ ಮತ್ತು ಆಕರ್ಷಕ ಆಫರ್ಸ್ಗಳನ್ನ ಗೆಲ್ಲಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ. ಮೆಟ್ರೋ ನೋಂದಾಯಿತ ವ್ಯಾಪಾರ ಗ್ರಾಹಕರಿಗೆ ಮಾತ್ರ. ಶ್ರೋತೃಗಳೇ, ಈ ಸಂಜೆ 6:30 ಅವಲೋಕನ, 6:51 ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆಯನ್ನು ಕೇಳುವಿರಿ. 7:02 ಜಾಲಿ ರೈಡ್ ಕಾರ್ಯಕ್ರಮ FM ರೈನ್ಬೋ ಸಹ ಪ್ರಸಾರದಲ್ಲಿ. 7:45 ಚಿತ್ರಗೀತೆಗಳು. 9:05 ಕ್ರೀಡಾಲೋಕ. ಪೆನ್ಕ್ಯಾಕ್ ಸಿಲ್ಯಾಟ್ ಕ್ರೀಡೆಯಲ್ಲಿ ಚಿನ್ನದ ಪದಕ ವಿಜೇತ ಆಕಾಶ್ ದೊಡ್ವಾಡ್ ಮತ್ತು ಕೋಚ್ ಚಂದ್ರಶೇಖರ ಹಂಚಿನಾಳ್ ಅವರೊಂದಿಗೆ ಸಂದರ್ಶನವಿದೆ. ಈ ಬಾರಿಯ ಫ್ರೆಂಚ್ ಓಪನ್ ಟೆನ್ನಿಸ್ ಕುರಿತು ಅವಲೋಕನ, ನಂತರ ಟ್ರಯಥ್ಲಾನ್ ಕುರಿತು ಮಾಹಿತಿ ಪ್ರಸಾರವಾಗುತ್ತೆ. ರಾತ್ರಿ 9:30 ರಾಷ್ಟ್ರೀಯ ಭಾಷಣ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ಖ್ಯಾತ ಚಲನಚಿತ್ರ ನಿರ್ದೇಶಕ ಗಿರೀಶ್ ಕಾಸರವಳ್ಳಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ದೀಪಾ ಗಣೇಶ್. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ